ವಿವಿಧ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ 6:45 ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಸರ್ಜಿ ಹಾಸ್ಪಿಟಲ್ನ ನುರಿತ ವೈದ್ಯರು ಪ್ರತಿದಿನ ಬೆಳಗ್ಗೆ 6:45 ವಿವಿಧ ವಿಷಯದ ಆರೋಗ್ಯ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಸರ್ಜಿ ಹಾಸ್ಪಿಟಲ್ ಶಿವಮೊಗ್ಗ. ದೇವರು ಪುಟ್ಟ ಬಿಟ್ಟಿ ಬಾಡಿಯನ್ನ ಮೇಂಟೇನ್ ಮಾಡೋಕೆ ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್. ಏನನ ಮಾಡಿ ಚೆನ್ನಾಗಿ ಬಾಳೆ ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್. ಹೊಟ್ಟೆ ನೋಡ್ಕೊಳ್ಳೆ ಎಲ್ರು ಬಗ್ಗುಟ್ಟು, ಹೊತ್ತು ಹೊತ್ತಿಗೆ ಎರಡು ತುತ್ತು ತಿಂದ್ಕೊಳ್ಳೆ, ಬೇಗ ಮಲಗಿ ಬೇಗ ಎದ್ದು ಕುಂದ್ಕೊಳ್ಳೆ. ಕೇಳುಗರೆ, ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ. ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMA ಶಿವಮೊಗ್ಗ ಶಾಖೆ. ಮೂಲ ಯಾವಂದು ಹೇಳೋಕೆ ಆಗೋದಿಲ್ಲ, ಮಾಡಿ ಚೆನ್ನಾಗಿ ಮಾಡಿ. ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ LIC ಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. LIC ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ LIC ಶಾಖೆಗೆ ಭೇಟಿ ಕೊಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC ಸ್ವಾವಲಂಬಿ ನಾರಿ ಕುಶಾಲಿ ಹಮಾರಿ. ಡಾಕ್ಟರ್ ಸಾಹೇಬ್ರೆ, ಕೆಮ್ಮು ವಾಸಿ ಆಗ್ತಾ ಇಲ್ಲ. ನೀವು ಧೂಮಪಾನ ಮಾಡ್ತೀರಾ? ಟೆನ್ಷನ್ ಕಮ್ಮಿ ಮಾಡೋದಕ್ಕೆ ಬೀಡಿ ಸೇತೀನಿ. ಎಲೆಯಲ್ಲಿ ಸುತ್ತಿದ್ದ ಬೀಡಿ ಅಂದ್ರೆ ತಂಬಾಕು ತಾನೆ? ಇದರಿಂದ ಕ್ಯಾನ್ಸರ್, ಹೃದಯಾಘಾತ ಮತ್ತು ಸಾವು ಕೂಡ ಬರಬಹುದು. ಅಗ್ಗ ಇರುತ್ತೆ, ಆದ್ರೆ ನಿಜ ಏನು ಅಂದ್ರೆ ಚಿಕಿತ್ಸೆಗೆ ಲಕ್ಷಗಟ್ಟಲೇ ಬೇಕು. ಬೀಡಿ ಸಾವಿಗೆ ಮುನ್ನುಡಿ. ನಿಮ್ಮ ಮತ್ತು ನಿಮ್ಮವರ ಮಂದಹಾಸ ಕಾಪಾಡಿಕೊಳ್ಳಿ, ಈ ದುಶ್ಚಟದಿಂದ ಹೊರಬನ್ನಿ. ಆರೋಗ್ಯ ಖಾತೆಯ ಟೋಲ್ ಫ್ರೀ ನಂಬರ್ 1800112356 ಕರೆ ಮಾಡಿ. WHO ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪಶು ಸಖಿಯರಿಗೆ ಹೈನು ರಾಸುಗಳ ಪಾಲನೆ ಈ ಕುರಿತು ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಪ್ರಾಣಿಜನ್ಯ ವಿಭಾಗದಲ್ಲಿ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ದಿವ್ಯ ಅವರಿಂದ ತಾಂತ್ರಿಕ ಮಾಹಿತಿ ಕೇಳೋಣ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ಪಶು ಸಖಿಯರಿಗೆ ಚಳಿಗಾಲದಲ್ಲಿ ಹೈನು ರಾಸುಗಳ ಪಾಲನೆ ಕುರಿತು ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ನವಿಲೆ ಶಿವಮೊಗ್ಗದಲ್ಲಿ ಪ್ರಾಣಿಶಾಸ್ತ್ರದ ವಿಭಾಗದ ತಜ್ಞೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ದಿವ್ಯ ಅವರಿಂದ ತಾಂತ್ರಿಕ ಮಾಹಿತಿ ಭಾಗ 2 ಕೇಳಿ. ಕೋಳಿ ಬಂತು ಅಂತಂದ್ರೆ ಎಲ್ಲಾರು ನಾಟಿ ಕೋಳಿ ಮಾಡ್ತಿದ್ದೀರಾ? ಒಂದು ತೊಂದ್ರೆ ಏನು ಅಂದ್ರೆ ಮೊಟ್ಟೆ ಏನ್ ಮಾಡ್ತಾ ಇದೀರಾ? ಮರಿ ಮಾಡಿಸ್ಬೇಕು, ಯಾಕೆ ಮಾಡಿಸ್ತಾ ಇಲ್ಲ? ಇನ್ನೂ ಒಂದು ಬರುತ್ತೆ, ನೀವು ಸ್ವಲ್ಪ ದೊಡ್ಡ ಪ್ರಮಾಣದಾಗ ಯೋಚನೆ ಮಾಡಿದ್ರೆ ಹ್ಯಾಚರಿಗೆ ಬರ್ತಾರೆ, ಹ್ಯಾಚರಿ ಯೂನಿಟ್ ಅಂತ ಬರುತ್ತೆ. ಒಂದ್ ವಿಲೇಜ್ ಒಂದಾದ್ರೂ ಇಟ್ಕೊಳ್ಳಿ, ಯಾರು ಕೋಳಿಗೆ ಆಸಕ್ತಿ ಇರ್ತಿರಲ್ಲ ಅವರೆಲ್ಲ ಸೇರಿ ಒಂದ್ 100 ಕೋಳಿದು ಒಂದು ಇದನ್ನ ಇಟ್ಕೊಳ್ಳಿ. ಅದನ್ನ ಆವಾಗ ನಿಮಗೆ ಲಾಸ್ ಕಮ್ಮಿ ಆಗುತ್ತೆ. ನೀವು ನ್ಯಾಚುರಲ್ ಆಗಿ ಮಾಡಕ್ ಹೋದ್ರೆ ಸ್ವಲ್ಪ ಲಾಸ್ ಜಾಸ್ತಿ ಆಗ್ತವೆ, ಅಂದ್ರೆ ಎಲ್ಲಾನು ಮರಿ ಆಗಲ್ಲ ಆಗಲ್ಲ ಅಲ್ವಾ? ಕೆಲವು ಹೋಗಿರ್ತವೆ. ಬಟ್ ಏನಂದ್ರೆ ನೀವು 10 ಕೋಳಿ 20 ಕೋಳಿ ಇಟ್ಕೊಂಡ್ರೆ ನಿಮ್ಗೆ ಲಾಸ್ ಆಗುತ್ತೆ. ಹಚ್ಚರಿ ಯೂನಿಟ್ ಇಟ್ಕೊಂಡ್ರೆ ಅದ್ರ ಬದಲು ಒಂದು ಹಳ್ಳಿ ಒಂದ್ 10 ಜನ ಇಟ್ಕೊಂಡಿದ್ರೆ ಏನಿಲ್ಲ, ಮೊಟ್ಟೆ ಬರುತ್ತಲ್ಲ, ಫ್ರಿಜ್ಜಲ್ಲಿ ಇಟ್ಕೋಬೇಡಿ, ಕೆಳಗಡೆ ಮೇಲ್ಗಡೆ ಅಲ್ಲ, ಕೆಳಗೆ ಇಟ್ಕೊಂಡು ಎಷ್ಟೇ ಒಂದ್ 10 ದಿನ 15 ದಿನ ಆದ್ಮೇಲೆ ಎಲ್ಲರೂ ಸೇರಿ ಒಟ್ಟಿಗೆ ಹಚ್ಚರಿ ಆತರನು ಮಾಡುತ್ತೆ. ಪಾಸಿಟಿವ್ ಮೇಡಮ್, ಇವಾಗ ಡಿಪೆಂಡ್ ಆಗ್ತೀನಿ, ನೀವು 100 ಕೋಳಿ ಒಂದು ಯೂನಿಟ್ ಇಟ್ಕೊಂತೀನಿ ಅಂತಂದ್ರೆ ಅದ್ರದೇ ಆದಂತ ಒಂದು 20,000 10,000 ಮಿಷಿನ್ ಸಿಗ್ತದೆ. ಬಟ್ ಏನ್ ಇಂಪಾರ್ಟೆಂಟ್ ಅಂದ್ರೆ ಜನರೇಟರ್, ಒಂದು 20,000 ಬರುತ್ತೆ ಮೇಡಮ್, ಬಟ್ ಅದಕ್ಕೆ ಜನರೇಟರ್ ಇಂಪಾರ್ಟೆಂಟ್. ಜನರೇಟರ್ ಇಲ್ಲ ಅಂದ್ರೆ ಕರೆಂಟ್ ಬೇಕು. ಸೂರ್ಯನ್ ಬೆಳಕಿಂದ ಬೆಳೆಸೋದಕ್ಕೆ ಅಂದ್ರೆ ಇವಾಗ ನಾವು ಲೈಟ್ ಎಲ್ಲ ಇಡ್ತೀವಿ ಮರಿಗಳಿಗೆ, ಯಾಕಂದ್ರೆ ನಾವೇನ್ ಹೇಳ್ತೀವಿ, ಮೊಟ್ಟೆಯಿಂದ ಆಚೆ ಬಂದಿದ ತಕ್ಷಣ ಮರಿಗೆ ಆ ಶಾಖ ಹೊಟ್ಟೆಲಿ ಇರ್ತಿತ್ತಲ್ಲ ಶಾಖ, ಅದಕ್ಕೂ ಆಚೆ ಅದಕ್ಕೂ ವ್ಯತ್ಯಾಸ ಆಗ್ಬಿಡುತ್ತೆ ಸಡನ್ ಆಗಿ. ಅದಕ್ಕೆ ಬಲ್ಬು ಗಿಲ್ಬು ಎಲ್ಲ ಹಾಕ್ಬಿಟ್ಟು ಇದ್ ಮಾಡ್ತೀವಿ. ಬೇರೆ ಕಂಟ್ರಿಲಿ ಏನಂದ್ರೆ ಆ ಶಾಖನೇನೆ ಅವ್ರು ಕನ್ವರ್ಟ್ ಮಾಡ್ಕೊಂಡು ಮಾಡ್ತಾರೆ ಅಷ್ಟೇ, ಇನ್ನೇನು ಅದೆಲ್ಲ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ ಇರೋದ್ರಿಂದ ಹಂಗೆ ಮಾಡ್ತಾರೆ ಸರ್. ನಮ್ಮಲ್ಲಿ ನಮ್ಗೆ ಏನ್ ಸಿಗುತ್ತೋ ಅದರಲ್ಲಿ ನಾವು ಮಾಡೋದಕ್ಕೆ ಆಗಲ್ಲ ಆ ತರ ಅಡ್ವಾನ್ಸ್. ನಮ್ಮ ದೇಶ ಬಿಟ್ರೆ ತುಂಬಾ ಬೇರೆ ಕಂಟ್ರಿಗಳಲ್ಲಿ ಬೇರೆ ಹೊರದೇಶದಲ್ಲಿ ತುಂಬಾ ವಿಷಯಗಳಿಗೆ ಅಡ್ವಾನ್ಸ್ಮೆಂಟ್ ಆಗಿತ್ತು. ಒಂದ್ ವಿಷಯ ಎರಡು ವಿಷಯ ಅಂತಲ್ಲ, ಅದು ಯಾವ್ದಾದ್ರು ಆಗಿರ್ಬೋದು. ನೀವು ಅದನ್ನ ಏನಂತ ಹೇಳ್ತಾರೆ ಅದಕ್ಕೆ ಆಹಾರ ಪದ್ಧತಿಯಿಂದ ಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಪದ್ಧತಿಯಿಂದ ಹಿಡಿದು ಪ್ರತಿಯೊಂದರಲ್ಲೂ ತುಂಬಾನೇ ಡೆವಲಪ್ಮೆಂಟ್ ಆಗಿದೆ. ಯಾಕೆ ನಮ್ಮಲ್ಲಾಗಿಲ್ಲ ಅಂದ್ರೆ ಅದೇ ನಾವು ವ್ಯವಸಾಯ ನಮ್ದು ಪ್ರಮುಖ ಉದ್ಯೋಗ, ನಾವು ಸೈಡ್ ಅಲ್ಲಿ ಮಾಡ್ತೀವಿ ಪಶುಸಂಗೋಪನೆ, ಬಟ್ ನಮ್ದು ವ್ಯವಸಾಯನೇ ಮುಖ್ಯ ಅಲ್ವಾ. ಹಂಗಾಗಿ ನಾವು ಅಷ್ಟೊಂದು ಅದಕ್ಕೆ ಗಮನ ಕೊಡ್ತೀವಿ. ಯಾರಾದ್ರೂ ಅದನ್ನೇ ಮಾಡ್ತೀನಿ ಅಂತ ಹೋದವರು ಮಾಡಿದ್ದಾರೆ ಇಲ್ಲ ಅಂತೇಳಿ, ಅದು ಅದು ತುಂಬಾ ದೊಡ್ಡ ಮ್ಯಾಟ್ರಿಕ್ ಮಾಡಿದ್ದಾರೆ. ನಾನು ತುಂಬಾ ಫಾರ್ಮ್ಗಳು ನೋಡಿದೀನಿ, ಡೈರಿ ಫಾರ್ಮ್ಗಳು ನೋಡಿದೀನಿ, ಆಳದು ನಿಮ್ಗೆ ಕೋಲಾರು ಆ ಕಡೆ ಎಲ್ಲ ತುಂಬಾ ಎಷ್ಟು ಒಂದು ನೂರ್ ನೂರ್ ಇನ್ನೂರೆಲ್ಲ ಇಟ್ಕೊಂಡಿದ್ದಾರೆ. ಆತರ ತುಂಬಾ ಜನ ಇದ್ದಾರೆ ಸರ್. ಯಾರಿಗೆ ಆಳ ಹಾಲ್ ಅಂದ್ರೆ ನಿಮಗೆ ಅದೇ ಒಂದ್ ಲೀಟರ್ ಎರಡ್ ಲೀಟರ್ ಬರುತ್ತೆ. ಈಗ ಬೀದರ್ ಅಂತ ಕಡೆ ಎಲ್ಲ ಆಳುಗಳನ್ನ ಇಟ್ಕೊಂಡಿದ್ದಾರೆ. ಅವರಿಗೆ ಹಸುವನ್ನ ಮೇಂಟೈನ್ ಮಾಡೋಷ್ಟು ಇದಿಲ್ಲ, ಅವ್ರಕ್ಕ ಮೇವಿಲ್ಲ ನೀರಿಲ್ಲ ಏನೂ ಇಲ್ಲ, ಮತ್ತೆ ಹಾಲು ಎಲ್ಲಿಂದ ಇದ್ ಮಾಡ್ಬೇಕು. ಅದಕ್ಕೆ ಅವ್ರ ಮನೆಗೆ ಬೇಕಾಗುವಷ್ಟು ಸಾಕು ಅಂತ ಹೇಳ್ಕೊಂಡು ಒಂದೊಂದು ಇಟ್ಕೊಂಡು ಆಳುಗಳು ಸರ್. ಏನ್ ಗೊತ್ತಾ, ಕೆಲವು ಸರಿ ಏನಾಗುತ್ತೆ, ಕೆಲವು ಖನಿಜಾಂಶಗಳು ಮತ್ತಿದ್ದು ಕೆಲವು ವ್ಯತ್ಯಾಸ ಇರ್ತದೆ. ಇದು ಇದ್ರಲ್ಲಿ ಸ್ವಲ್ಪ ಕೆಲವು ಜಾಸ್ತಿ ಇರುತ್ತೆ, ಇದ್ರಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ, ಅದು ಕಡಿಮೆ ಸಿಗುದಲ್ವಾ. ಅದಕ್ಕೆ ನಮ್ ಜನ ಏನ್ ಮಾಡ್ತಾರೆ, ಆಡ ಹಾಲು ಅಂದ್ರೆ ತುಂಬಾ ಒಳ್ಳೇದು, ಎಲ್ಲ ಹಾಲು ಒಳ್ಳೇದೇ ಸರ್, ಯಾವ್ದು ಕೆಟ್ಟ ಹಾಲು ಅಂತ ಯಾವ್ದು ಇಲ್ಲ. ಏನಂದ್ರೆ ಖನಿಜಾಂಶಗಳು ಅದೆಲ್ಲ ಸುಳ್ಳು, ಕಟ್ಟೆ ಹಾಲು ಹುಡುಗ ಅದು ಬರುತ್ತೆ, ಯಾವಾಗ್ಲೂ ಎಲ್ಲ ಹಾಲು ಒಂದೇ ಆಯ್ತಲ್ಲ. ಅದು ಅವರು ಬಿಸ್ನೆಸ್ ಮಾಡ್ತಾರ, ನಮ್ ಜನನು ಅದರಿಂದ ಹೋಗ್ತಾರೆ. ನಮ್ಗೆ ಯಾರೇ ಹೇಳಿದ್ರೆ ಏನಾಗ್ಬಿಟ್ಟಿದೆ ಈಗ, ಕೇವಲ ಹಳ್ಳಿ ಊರ್ನ ಇದಂತಲ್ಲ, ಸಿಟಿಲ್ ಇರುವಾಗೂನು ಒಂಥರ ನಮ್ಗೆಲ್ಲ ಆರೋಗ್ಯ ಆಗಿದ್ದು. ಕೊರೋನಾ ಬಂದ್ಮೇಲಂತೂ ಫುಲ್ ಎಲ್ಲರಿಗೂ ಆರೋಗ್ಯ ಬೇಕೀಗ, ಮೊದಲೆಲ್ಲ ಯೋಚನೆನೇ ಇಲ್ಲ ಅದ್ರ ಬಗ್ಗೆ. ಈಗ ಎಲ್ಲರಿಗೂ ಆರೋಗ್ಯ ಬೇಕು, ಎಲ್ಲರೂ ಚೆನ್ನಾಗಿರೋದು ತಿನ್ಬೇಕು, ಎಲ್ಲರಿಗೂ ಅದೇನು ಆರ್ಗ್ಯಾನಿಕ್ ನೈಸರ್ಗಿಕ ಬೆಳೆದಿರೋದೇ ತಿನ್ಬೇಕು ಅಂತಂತಾರೆ. ಬಟ್ ಕೆಲವುದ್ರಲ್ಲಿ ಅರ್ಥ ಇದೆ, ಕೆಲವುದ್ರಲ್ಲಿ ಅರ್ಥ ಇಲ್ಲ. ನಾವು ಮಾಡೋದ್ರಲ್ಲಿ ಕೆಲವುದನ್ನ ನಾವು ಒಪ್ಕೊಂಬೇಕಾಗುತ್ತೆ, ಅದನ್ನ ಇದು ಹಿಂಗಿದೆ ಹಿಂಗಿಲ್ಲ ಅಂತ. ಈ ಕಟ್ಟೆ ಹಾಲು ಕುಡಿಯುವ ಆಣಲ್ಲ ಅದೆಲ್ಲ ಸುಳ್ಳು ಸರ್, ಅದೆಲ್ಲ ಏನಿಲ್ಲ. ಎಲ್ಲ ತಳಿಗಳದ್ದು ಸೇಮ್ ಇರುತ್ತೆ ಸರ್, ಆತರ ಏನಿರೋದು. ನಿಮ್ಗೆ ಏನ್ ಗೊತ್ತಾ, ಎಮ್ಮೆದು ಇದನ್ನ ಹೇಳ್ತೀರಾ, ಅವ್ರು ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ, ಅದಕ್ಕೆ ಮೊಸರು ಗಟ್ಟಿಯಾಗಿ ಬರ್ತದೆ, ಎಲ್ಲ ಟೇಸ್ಟ್ ಚೆನ್ನಾಗಿ ಅನ್ಸುತ್ತೆ. ಆದ್ರೆ ಕೆಲವ್ರಿಗೆ ಎಮ್ಮೆ ಹಾಲು ಕುಡಿದ್ರೆ ಲೂಸ್ ಮೋಷನ್ ಆಗುತ್ತೆ, ಯಾಕೆ ಹೇಳಿ ಅದು ಡೈಜೆಷನ್ ಮಾಡ್ಕೊಳಕ್ ಆಗಲ್ಲ. ಅದು ಕೊಬ್ಬಿನ ಅಂಶದಲ್ಲಿ ಆ ಕಣಗಳು ಏನ್ ಬರ್ತವೆ ತುಂಬಾ ದೊಡ್ಡಿರ್ತವೆ, ಅದು ನಮ್ ಜನರದ್ದು ಇದ್ರಲ್ಲಿ ಒಳಗದೇ ಇಲ್ಲ, ಇಂಟರ್ಸೆಂಟ್ ಒಳಗೆ ಹೋಗಲ್ಲ, ಅದು ಅವಾಗ ಲೂಸ್ ಮೋಷನ್ ಆಗುತ್ತೆ, ತುಂಬಾ ಜನಕ್ಕೆ ಆಗುತ್ತೆ. ಸೊ ಈ ರೀತಿಯಾದಂತ ವ್ಯತ್ಯಾಸಗಳಿರ್ತವೆ ಅಷ್ಟೇ ಹೊರತು ಹಾಲ್ನಲ್ಲಿ ಎ ಟು ಮಿಲ್ಕ್ ಆ ಮಿಲ್ಕ್ ಈ ಮಿಲ್ಕ್ ಏನೂ ಇಲ್ಲ. ಆದ್ರೆ ಏನಿಲ್ಲ, ಅವ್ರವ್ರ ಪ್ರಾಂತ್ಯಕ್ಕೆ ಏನ್ ಸಿಗುತ್ತೋ ಅದ್ರದ್ದು ಮಿಲ್ಕ್ ಕುಡಿತಾರೆ ಅಷ್ಟೇ. ಇನ್ನೊಂದು ಇದರ ಇನ್ನೊಂದ್ ಜಾಗದಿಂದ ಆಡಿಂದ ಹಾಲ್ ಕುಡಿತಾರೆ, ಯಾಕಂದ್ರೆ ಹಸು ಸಾಕಕ್ ಆಗಲ್ಲ ಅವ್ರಿಗೆ. ಇಲ್ಲಿ ಎಲ್ಲಿಂದ ಸಾಕ್ಬೇಕು, ಎಲ್ಲಿಂದ ಅಷ್ಟು ಮೇವು ತರಬೇಕು, ನೀರೇ ಇಲ್ಲ ಅಲ್ಲಿ, ಎಲ್ಲಿಂದ ಬೆಳಿಬೇಕು. ಅದಕ್ಕೆ ಹಾಲು ಇಟ್ಕೊಂಡಿದ್ದಾರೆ, ಹಾಲಿಂದ ಹಾಲು ಬರ್ತಾ ಆ ಹಾಲು ಕುಡಿತಾರೆ ಅಷ್ಟೇ. ನಿಮ್ ಹತ್ರ ಹಸು ಸಾಕಕ್ಕೆ ನಮ್ಗೆ ಹಕ್ಕಿ ಇದೆ, ಭೂಮಿ ಇದೆ, ಹಸು ಸಾಕ್ತೀವಿ, ಹಸು ಹಾಲು ಕುಡಿತೀವಿ. ಪಂಜಾಬ್ ಅಲ್ಲಿ ಎಮ್ಮೆ ಜಾತಿ ಚೆನ್ನಾಗಿ ಬರ್ತದೆ, ರಾಜಸ್ಥಾನ ಪಂಜಾಬ್ ಜಾಗದಲ್ಲಿ ಅದಕ್ಕೆ ಎಮ್ಮೆ ಜಾಸ್ತಿ ಇಟ್ಕೊಂಡು ಅವ್ರ ಎಮ್ಮೆ ಹಾಕಿ, ಅಷ್ಟೇ ವ್ಯತ್ಯಾಸ. ಹಾಲೆಲ್ಲ ಒಂದೇನೆ, ಏನೋ ಒಂಚೂರು ಲವಣಾಂಶ ಇದ್ರೆ ಜಾಸ್ತಿ ಇರ್ಬೋದು ಕಮ್ಮಿ ಇರ್ಬೋದು, ಅಷ್ಟೇ ವ್ಯತ್ಯಾಸ ಅವ್ರದ್ದು ಬೇರೆ ಏನೇ. ಏನ್ ಆಡ್ ಹಾಲು ಕುಡಿದ ತಕ್ಷಣ ಫೀಡಿಂಗ್ ಪ್ರೊಪೋರ್ಷನ್ ಏನಾಗುತ್ತೆ ಗೊತ್ತಾ ಮ್ಯಾಮ್, ಇಲ್ಲಿ ನಾವು ಹಾಲು ಇನ್ನೊಂದ್ರ ಬಗ್ಗೆ ಮಾತಾಡಲ್ಲ, ಅಲ್ಲಿ ತೂಕದ ಬಗ್ಗೆ ಮಾತಾಡ್ತೀವಿ. ನಾವು ಏನ್ ಆಡಂದು ಏನ್ ಮಾತಾಡ್ತೀವಿ ಅಂದ್ರೆ, ನೀವು ತೂಕ ಅಂತ ಬಂದಾಗ ಕಟ್ ಹಾಕಿ ಸಾಕಿದ್ರೆ ತೂಕ ಚೆನ್ನಾಗಿ ಬರುತ್ತೆ. ಆಡಂದು ಆಡಾಗ್ಲಿ ಕುಡಿಗಾಗ್ಲಿ ಕಟ್ ಹಾಕೊಂಡು ನೀವೇ ಹುಲ್ ತಂದು ಮೇವ್ ತಂದು ಸಾಕಿದ್ರೆ ಚೆನ್ನಾಗಿ ಬರುತ್ತೆ. ಮತ್ತೆ ಕಾನ್ಸಂಟ್ರೇಟ್ ಕೊಡ್ತೀನಿ ಅಂತ ಹೋದ್ರೆ ಒಂದು ವಯಸ್ಕ ಆಡಿಗೆ ಅಥವಾ ಕುರಿಗೆ ಮೇಡಮ್ 400 ಗ್ರಾಮ್ ಅಷ್ಟಾದ್ರೂ ಕಾನ್ಸಂಟ್ರೇಟ್ ಕೊಡ್ತೀವಿ, 400-500 ಗ್ರಾಮ್ ಅಷ್ಟು ಮೇವು ನೀವು ಅವ್ಕೆ ಎಷ್ಟು ತಿಂತೀವೋ ಅಷ್ಟು ಹಾಕಿದ್ರೆ ಆಗುತ್ತೆ ಮೇಡಮ್. ನಿಮ್ಗೆ ಅದ್ಯಾವ್ದು ನೀವು ಏನ್ ಹೇಳ್ತೀವಿ, ನೀವು ಒಣಹುಲ್ಲು ಉರುಳಿದ್ರು ಇನ್ನೊಂದು ಒಣಹುಲ್ಲು, ಅದಕ್ಕೆ ಪ್ರೋಟೀನ್ ಅಂಶ ಜಾಸ್ತಿ ಇರ್ಬೇಕು. ಅವಾಗ ಏನಾಗುತ್ತೆ, ಮಾಂಸ ಖಂಡಗಳು ಚೆನ್ನಾಗಿ ಬರ್ತವೆ, ತೂಕ ಚೆನ್ನಾಗಿ, ಬಟ್ ಅದಕ್ಕೆ ಬೀಜ ಎಲ್ಲ ನಾವು ಒಡಿಸೋದ್ರಿಂದ ತೂಕ ಜಾಸ್ತಿ ಆಗುತ್ತೆ. ಹಸುಗೆ ಅಂದ್ರೆ ನೀವು ಗ್ರೀನ್ ಪೌಡರ್ ನ ಜಾಸ್ತಿ ಹಾಕ್ತೀವಿ, ಅದು ನಿಮ್ದು ಹಸಿ ಹುಲ್ಲೆಲ್ಲ ಹಂಗೇನ್ ಬೇಡ. ಆಡಿಗೆ ಆಡಿಗೆ ಏನ್ ಬೇಕು ಗೊತ್ತಾ, ನಿಮಗೆ ಇದು ಜಾಸ್ತಿ ಇರ್ಬೇಕು, ಪ್ರೋಟೀನ್ ಅಂಶ ಜಾಸ್ತಿ ಇರ್ಬೇಕು. ಹಂಗಾಗಿ ಅವ್ ಹುರುಳಿದು ಅಲ್ವಾ, ವಿಧದ ಧಾನ್ಯಗಳದ್ದು ನೀವು ಮೇವು ಇದನ್ನ ಜಾಸ್ತಿ ಹಾಕಿದ್ರೆ ಅವ್ರು ಚೆನ್ನಾಗಿ ಅದನ್ನ ಹಾಕ್ಬೇಕು. ಕಾನ್ಸಂಟ್ರೇಟ್ ಹಾಕ್ಬೇಕಂದ್ರೆ 400-500 ಗ್ರಾಮ್ ಬೇಕು. ಕುರಿಗೆ ತುಂಬಾ ಕ್ರಿಮ್ ವೆರಿ ಗುಡ್ ಕ್ವಶನ್ ಹೇಳಿದ್ರು, ತುಂಬಾ ಇಂಪಾರ್ಟೆಂಟ್ ಇದೆ ಹೇಳಿದ್ರು. ಹೇಳ್ತೀನಿ ಮೇಡಮ್ ಯಾಕದಾಗುತ್ತೆ ಅಂತ. ಕೆಲವು ರೈತರಿಗೆ ಏನ್ ಗೊತ್ತಾ, ತುಂಬಾನೇ ಓವರ್ ಕೇರ್, ಓವರ್ ಕೇರ್ ಅಲ್ಲಿ ಹಾಳಾಗುತ್ತೆ. ಓವರ್ ಕೇರ್ ಮಾಡಿದ್ರು ಹಾಳಾಗುತ್ತೆ, ಯಾಕೆ ಹಾಳಾಗುತ್ತೆ ಹೇಳ್ತೀವಿ. ನಮ್ ದೇಹ ಹೆಂಗಿರುತ್ತೆ ಅಂದ್ರೆ, ನಮ್ಮದೇ ಆದಂತಹ ಒಂದು ಏನ್ ಹೇಳ್ತಾರೆ ಮೆಕ್ಯಾನಿಸಮ್ ಇರ್ಬೇಕು ಅಲ್ವಾ. ಈಗ ಹೆಂಗೆ ಅಂದ್ರೆ, ಒಂದೊಂದು ಗ್ರಂಥಿಗಳು ಈಗ ನಾವು ಕ್ಯಾಲ್ಸಿಯಂ ಬರಬೇಕು ಅಂದ್ರೆ ನಮ್ಮ ಮೆದುಳಿನ ಗ್ರಂಥಿಯಿಂದ ಶುರು ಆಗುತ್ತೆ, ಅದು ಒಂದರಿಂದ ಒಂದು ಒಂದರಿಂದ ಒಂದು ಕೆಲಸ ಮಾಡಿಕೊಂಡು ಕೊನೆಗೆ ಕ್ಯಾಲ್ಸಿಯಂ ನಮ್ಮ ರಕ್ತದಲ್ಲಿ ಬಂದು ಆ ರೀತಿ ಒಂದು ಸಿಸ್ಟಮ್ ಅನ್ನ ಇಟ್ಕೊಂಡು ನಾವೇನ್ ಮಾಡ್ತೀವಿ ಗೊತ್ತಾ, ಪ್ರೆಗ್ನೆಂಟ್ ಲಾಸ್ಟ್ ಟೈಮಿಂಗ್ಸ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಕ್ಯಾಲ್ಸಿಯಂ ಕೊಡ್ತೀವಿ ಹೌದಾ, ಇಲ್ಲ ಕ್ಯಾಲ್ಸಿಯಂ ಸಿರಪ್ ಕುಡಿಸ್ಬಿಡಿ, ಇಲ್ಲ ಏನೋ ಮಾಡಿರ್ತೀವಿ ಕರೆಕ್ಟಾ. ಯಾಕೆ ಮಾಡ್ತೀವಿ, ನಮಗೆ ಏನ್ ಬೇಕು, ಕರು ಹಾಕಿದ ತಕ್ಷಣ ಎಲ್ಲಿ ಮಿಲ್ಕ್ ಫೀವರ್ ಬಂದ್ಬಿಡುತ್ತೋ ಬಿದೋಗ್ಬಿಡುತ್ತೋ ಭಯ, ಕರೆಕ್ಟ್. ಕೆಲವು ಸರಿ ಏನಾಗುತ್ತೆ, ಲೆವೆಲ್ ಅದ್ರದ್ದು ರಕ್ತದಲ್ಲಿ ಯಾವ ಅಂಶ ಎಷ್ಟಿರ್ಬೇಕಿತ್ತು ಅದಕ್ಕಿಂತ ಜಾಸ್ತಿ ಆಗ್ಬಿಡುತ್ತಲ್ಲ, ಹಾಗೇನ್ ಮಾಡುತ್ತೆ ದೇಹ ತನ್ನ ಮೆಕ್ಯಾನಿಸಂ ಮಾಡೋದು ಶಾಕ್ ಮಾಡಿ ಸಡನ್ ನಿಲ್ಸು. ಅವಾಗ ಏನಾಗುತ್ತೆ, ನೀವು ಆ ಕ್ಯಾಲ್ಸಿಯಂ ಕೊಟ್ಟಿದ್ದೆ ಮುಳುವಾಗ್ಬಿಡುತ್ತೆ, ಜಾಸ್ತಿ ಕ್ಯಾಲ್ಸಿಯಂ ಕೊಟ್ಟಿರ್ತೀವಿ ಮುಳುವಾಗ್ಬಿಡುತ್ತೆ, ಮುಳುವಾಗ ಏನಾಗುತ್ತೆ ಕ್ಯಾಲ್ಸಿಯಂ ಅದರ ಬಾಡಿಯಿಂದ ರಿಲೀಸ್ ಆಗ ಕಂಪ್ಲೀಟ್ಲಿ ಶಾಕ್ ಆಗುತ್ತೆ. ನೀವು ನಾವ್ ಏನಾದ್ರು ಬಂದ್ರೆ ಡ್ರಿಪ್ ಆಗ್ತಿವಲ್ಲ ಅದು ಅವಾಗ ಸಾಕಾಗೋದೇ ಇಲ್ಲ ಅದಕ್ಕೆ, ಯಾಕಂದ್ರೆ ಬಾಡಿಯಿಂದ ಅದು ತೆಗಿತಿರಲ್ಲ, ಅದರಿಂದ ನಿಮಗೆ ಕೀಟೋಸಿಸ್ ಇನ್ನೊಂದು ಪ್ರಾಬ್ಲಮ್ ಸ್ಟಾರ್ಟ್. ಸೊ ಅದಕ್ಕೆ ಏನಾಯ್ತಾರೆ, ಕೆಲವು ಪ್ರಿನ್ಸಿಪಲ್ಸ್ ಏನಿರುತ್ತೆ ಅಂದ್ರೆ ಲಾಸ್ಟ್ 10 ಮಿನಿಟ್ಸ್ ಆಫ್ ಪ್ರೆಗ್ನೆನ್ಸಿ ಎಕ್ಸ್ಟ್ರಾ ಕ್ಯಾಲ್ಸಿಯಂ ಕೊಡ್ಬೇಡಿ, ಎಷ್ಟು ಕೊಡ್ತಿದ್ರಿ ಅಷ್ಟನ್ನೇ ಕೊಡಿ, ಎಕ್ಸ್ಟ್ರಾ ಸಿರಪ್ ಕೊಡೋದು ಅದೆಲ್ಲ ಮಾಡಬೇಡಿ ಅಂತ ಹೇಳಿ, ಅದು ನಾನು ಅವ್ರಿಗೆ ಸಜೆಸ್ಟ್ ಮಾಡ್ತೀನಿ, ಅವಶ್ಯಕತೆ ಇಲ್ಲ. ಯಾಕಂದ್ರೆ ಬಾಡಿ ಸ್ವಾಭಾವಿಕವಾಗಿ ಏನಿದೆ ಅದು ಹಸು ಅದು ಮೆಕ್ಯಾನಿಸಂ ಮಾಡ್ಕೊಳ್ಳೋ ಅಂತ ಇರುತ್ತೆ. ಕೀಟೋಸಿಸ್ ಆಗ್ತಿದೆ ಅಂತಂದ್ರೆ ಬ್ಯಾಲೆನ್ಸ್ ಫುಡ್ ಇರಲ್ಲ, ಅದನ್ನ ನೋಡ್ಬೋದು ಪ್ರೆಗ್ನೆನ್ಸಿ ಟೈಮ್, ಓಕೆನಾ. ಕೀಟೋಸಿಸ್ ಆಗಲ್ಲ ಅದಕ್ಕೆ ಬ್ಯಾಲೆನ್ಸ್ ಫುಡ್. ಕೀಟೋಸಿಸ್ ಏನಕ್ಕೆ ಬರುತ್ತೆ ಅಂದ್ರೆ ಅದರಲ್ಲಿ ಎನರ್ಜಿ ಕಂಟೆಂಟ್ ಕಮ್ಮಿ ಇಲ್ಲ, ಮಿಲ್ಕ್ ಫೀವರ್ಗೂ ಅದಕ್ಕೂ ಸಂಬಂಧ ಇಲ್ಲ, ಎನರ್ಜಿ ಕಂಟೆಂಟ್ ಕಮ್ಮಿ ಆಗಿದೆ. ಆಹಾರ ಬಿಸ್ಬಿಡತ್ತಲ್ಲ, ಅದೇ ಕೆಲವು ಆಹಾರ ಬಿಡ್ತವೆ ಅದು ಏನು ಮಾಡಕ್ಕಾಗಲ್ಲ, ಸ್ವಲ್ಪ ಕಷ್ಟನೇ ಅದು. ಕೆಲವು ದನಗಳು ಏನಂತ ಲಾಸ್ಟ್ ಪ್ರೆಗ್ನೆನ್ಸಿ ಟೈಮ್ ಅಂದ್ರೆ ತಿಂಗಳಲ್ಲಿ ಮೇವು ತಿನ್ನಲ್ಲ, ಅದು ಆವಾಗ ಹಾಕೋದು. ಅವಾಗ ಏನ್ ಮಾಡ್ಬೋದು ನೀವು ಅಂದ್ರೆ ಒಂದೆರಡು ಮೂರು ಸರಿ ಕಲಸಿ ಗ್ಲೂಕೋಸ್ ನ ಡಿಪ್ ಅಲ್ಲ, ಅವಾಗ ಅಷ್ಟ ಅದು ಅವಾಗ ಈ ಪ್ರಾಬ್ಲಮ್. ಸರ್, ನಾವು ಒಳ್ಳೆ ಹಾಲು ಕೊಡೋ ಬ್ರೀಡ್ ಅಂತ ಹೇಳಿದ್ರೆ ಈ ಪ್ರಾಂತ್ಯಕ್ಕೆ ಸೆಟ್ ಆಗೋದು ಜರ್ಸಿ ಒಂದೇ. ಎಚ್ಎಫ್ ಏನ್ ಗೊತ್ತಾ ಸರ್, ಈ ಪ್ರಾಂತ್ಯಕ್ಕೆ ಸೂಟಬಲ್ ಆಗ ಹೊನ್ನಾಳಿ, ಹೊನ್ನಾಳಿ ಆಗ್ಬೋದೇನೋ, ಮಳೆ ಜಾಸ್ತಿ ಇರ್ಬೋದು ಅಷ್ಟೇ. ಮಳೆ ಜಾಸ್ತಿ ಇಲ್ಲ ಅಂದ್ರೆ ಒಂದೊಳ್ಳೆ ಎಚ್ಎಫ್ ಕ್ರಾಸ್ ಹಸು ತಗೊಂಡ್ಬಂದು, ಆದ್ರೆ ಎಚ್ಎಫ್ ಒಂಥರ ಮರ್ಸಿಡಿಸ್ ಬೆಳೆದಿದ್ದಾರೆ. ಜರ್ಸಿ ನಿಮ್ದು ಮಾರುತಿ 800 ಆಲ್ಟ ಇದೆ, ಜರ್ಸಿ ಇಳುವರಿ ಕಮ್ಮಿ, ಫ್ಯಾಟ್ ಸ್ವಲ್ಪ. ಹಳ್ಳಿ ತಳಿಗಳು ಹಳ್ಳಿ ತಳಿ ಮೇಡಮ್, ನೀವು ಗಿರ್ ಆಗ್ಲಿ ಸಾಹಿವಾಲ್ ಆಗ್ಲಿ ಯಾವ್ದೇ ಆಗ್ಲಿ ಮೇಡಮ್, ನಿಮಗೆ ಜಾಸ್ತಿ ಮಿಲ್ಕ್ ಬರಲ್ಲ. ಇಲ್ಲ ಇಲ್ಲ, ನಮ್ ತಳಿದು ಕೆಪಾಸಿಟಿನೇ ಅಷ್ಟಿದೆ. ಈಗ ವೈಟ್ ರೆವಲ್ಯೂಷನ್ ಯಾಕೆ ಬಂತು ಹೇಳಿ, ಯಾಕೆ ನಮ್ಮ ದನ ತಳಿಗಳಿರ್ಲಿ, ಜರ್ಸಿ ಎಚ್ಎಫ್ ಎಲ್ಲ ತರಬೇಕಿತ್ತ ನಾವು, ನಮ್ಮ ಹತ್ರ ಅಷ್ಟೊಂದು ತಳಿ ಇದೆ. ಕ್ವಾಂಟಿಟಿ ಕ್ವಾಂಟಿಟಿ ನಮ್ ಜನಕ್ಕೆ ಇಂಡಿಯನ್ ಪೀಪಲ್ ಗೆ ಕ್ವಾಂಟಿಟಿ ಮೀಟ್ ಮಾಡಕ್ ಆಗ್ತಾ ಇರ್ಲಿಲ್ಲ, ನೀವು ಮ್ಯಾಲ್ ನ್ಯೂಟ್ರಿಷನ್ ಹೋಗ್ತಿದ್ವಿ. ಯಾಕಂದ್ರೆ ಯಾವ್ದ್ರಿಂದ ನ್ಯೂಟ್ರಿಯನ್ಸ್ ಬರ್ಬೇಕು, ನ್ಯೂಟ್ರಿಷನ್ ಯಾವ್ದ್ರಿಂದ ಬರ್ಬೇಕು ನಿಮ್ಗೆ, ಹಾಲೇ ಮೇನ್ ಇಂಪಾರ್ಟೆಂಟ್. ಮಕ್ಕಳಿಗೆ ಹಾಲು ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ, ಆವಾಗ್ಲೇನೆ ಆ ಥಾಟ್ ಆಫ್ ವೈಟ್ ರೆವಲ್ಯೂಷನ್ ಬಂದಿದ್ದು. ನಮ್ಮಲ್ಲಿ ತಳಿ ಇಲ್ಲ ಅಂತಲ್ಲ, ಬಟ್ ನಮ್ ತಳಿ ಅಷ್ಟೇ ಕೆಪಾಸಿಟಿ ಇರೋದು, ನಮ್ ತಳಿಗೆ 25 ಲೀಟರ್ ಕೊಡ್ತೀನಿ 40 ಲೀಟರ್ ಕೊಡ್ತೀನಿ ಆಗಲ್ಲ, ಅದಕ್ಕೆ ಮ್ಯಾಕ್ಸಿಮಮ್ 6-8 ಲೀಟರ್ ತಗೋಬಂದ್ ನೋಡ್ರಿ, ಸಾಯಿವಲು ಗಿರ್ರು ಅಂತ ಅದೇ ನಾನು ಮ್ಯಾಕ್ಸಿಮಮ್ ಕೊಡೋದು. ಅದು ತುಂಬಾ ಚೆನ್ನಾಗಿ ಸಾಕು, ಫ್ಯಾಟ್ ಕಂಟೆಂಟ್ ಎಲ್ಲಾದ್ರಲ್ಲೂ ವೇರಿ ಆಗುತ್ತೆ, ಬರೇ ಹಸುಗಳ ತಳಿಗಳಲ್ಲ, ಆಡುಗೂ ಮೇಕೆಗೂ ಹಸುಗೂ ಯಾವಾಗ ಫ್ಯಾಟ್ ಕಂಟೆಂಟ್ ವೇರಿ ಆಗುತ್ತಲ್ಲ, ಟೇಸ್ಟ್ ವೇರಿ ಆಗುತ್ತೆ. ಯಾವುದೇ ಆಹಾರ ಪದಾರ್ಥದಲ್ಲಿ ಫ್ಯಾಟ್ ಚೆನ್ನಾಗಿದ್ರೆ ನಿಮ್ ನಾಲ್ಗೆ ಯಾವಾಗ್ಲೂ ಅದಕ್ಕೆ ಅಲ್ವಾ, ಬಜ್ಜಿ ಬೋಂಡ ಚೆನ್ನಾಗಿ ಅನ್ಸುತ್ತಾ ಸಲಾಡ್ ಚೆನ್ನಾಗಿರುತ್ತೆ, ಎರಡು ಇಟ್ಟರೆ ಯಾವ ಕೈ ಹೋಗುತ್ತಪ್ಪ ಬಜ್ಜಿ ಬೋಂಡನ, ಯಾಕೆ ಎಣ್ಣೆ ಕರೆದಿರು. ಫ್ಯಾಟ್ ಎಲ್ಲಿದ್ರು ಅದು ಸಸ್ಯಾಹಾರಿ ಆಗಿರ್ಬೋದು ಮಾಂಸಾಹಾರಿ ಆಗಿರ್ಬೋದು, ಎದರಲ್ಲಿ ಫ್ಯಾಟ್ ಜಾಸ್ತಿ ಬರುತ್ತೋ ನಮ್ ನಾಲ್ಗೆ ಯಾವತ್ತೂ. ಪ್ರಕೃತಿ ಅಂತ ಏನಿಲ್ಲ ಸರ್, ನಾವು ಎಲ್ಲಾನು ತೆಗೆದು ಹಾಲನ್ನ ನಾವು ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿದಾಗ ಏನ್ ಬರುತ್ತೆ ಅಂದ್ರೆ ಫ್ಯಾಟ್ ಕಂಟೆಂಟ್ ಒಂದ್ ಬದಲಾವಣೆ ಇರುತ್ತೆ. ಏನಂದ್ರೆ ಈಗ ಎಮ್ಮೆ ಹಾಲು ಎಲ್ಲಾರು ತುಂಬಾ ಜನ ಇಷ್ಟ ಪಡ್ತಾರೆ, ಯಾಕಂದ್ರೆ ಸಿಕ್ಕಾಬಿಡ ಫ್ಯಾಟ್ ಇದೆ ಅಂದ್ರೆ ಅವ್ರದ್ದು ರೂಢಿ ಆಗಿರುತ್ತೆ ತಿಂದು ಕುಡ್ದು ಎಲ್ಲ. ಅದೇ ಈಗ ನಮ್ಮಂತವ್ರಿಗೆ ಕೊಡ್ರಿ, ನಾವು ಆಗಲೇ ಅದನ್ನ ಜೀರ್ಣ ಮಾಡ್ಕೊಳ್ಳೋದಕ್ಕೆ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಕುಡಿದಿರ್ತೀವಿ, ಎಮ್ಮೆ ಚೆನ್ನಾಗಿರುತ್ತಲ್ಲ ಅದ್ರ ಕಾಫಿ ಮಾಡ್ಕೊಂಡ್ರೆ ಸಪ್ಪತ್ತಾಗಿರುತ್ತೆ. ಹಂಗೆ ಜರ್ಸಿ ಹಸುದು ಹಾಲು ಚೆನ್ನಾಗಿರುತ್ತೆ, ಎಚ್ಎಫ್ ಅಲ್ಲಿ ಕುಡಿದ್ರೆ ಚೆನ್ನಾಗಿರಲ್ಲ, ಯಾಕಂದ್ರೆ ಎಚ್ಎಫ್ ಅಲ್ಲಿ 3% ಅಷ್ಟೇ ಬರೋದು ಫ್ಯಾಟ್, ಇದ್ರಲ್ಲಿ 4.5% 5% ಅಂತಾನು ಫ್ಯಾಟ್ ಅಷ್ಟೇ ಸಲ್ಲುತ್ತೆ ಸರ್, ಇನ್ನೇನು ಇಲ್ಲ. ಅದಂಗ ಅನ್ಸುತ್ತೆ ಅಷ್ಟೇ, ಅವರು ನಾಟಿ ಹಸು ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ. ಅಲ್ಲ, ನಾನ್ ನಮ್ ನಾಟಿ ಹಸು ಪ್ರಮೋಟ್ ಮಾಡ್ತೀನಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಹೇಳ್ತಿರೋದು ಹಾಲು ಇಳುವರಿ ಬೇಕು ಅಂತಂದ್ರೆ ಟೇಸ್ಟ್ ಬೇಕು, ನನ್ ಮನೆಗೆ ಸಾಕು, ನನ್ ಹಿಂಗೆ ಬೇಕು ಅನ್ನೋರು ಪ್ಲೀಸ್ ಸಾಹಿವಾಲ್ ಇಟ್ಕೊಳ್ಳಿ, ಗಿರ್ ಇಟ್ಕೊಳ್ಳಿ, ಎಲ್ಲ ಚೆನ್ನಾಗಿರುತ್ತೆ, ಇಳುವರಿ ಚೆನ್ನಾಗಿರುತ್ತೆ. ಔಷಧಿ ಗುಣ ಕರೆಕ್ಟ್ ಮೇಡಮ್, ಏನಂದ್ರೆ ನಾವು ನಮ್ದನ್ನ ಪ್ರಮೋಟ್ ಮಾಡಕ್ ನಾನು ಒಪ್ಕೋತೀನಿ. ಅಂದ್ರೆ ಏನ್ ಆಗ್ತಾ ಮೇಡಮ್, ಕೊಲೆಸ್ಟ್ರಾಮ್ ಅಂತ ಏನ್ ಹೇಳ್ತೀವಿ, ಕೊಲೆಸ್ಟ್ರಾಮ್ ಅಂದ್ರೆ ಏನು, ಗಿಣ್ಣ ಗಿಣ್ಣ ಹಾಲು, ಅದ್ರದ್ದು ಸ್ವಲ್ಪ ಏನೇನಿದೆ ಅದರಲ್ಲಿ ಅಂಶಗಳು ಬದಲಾವಣೆ, ಅದೇ ಹೇಳಕ್ ಬರ್ತಾ ಇದೀನಿ, ಅದು ಬದಲಾವಣೆ ಇರುತ್ತೆ ಅದಕ್ಕೂ ಇದಕ್ಕೂ. ಅಂದ್ರೆ ಮಾಮೂಲಿ ಹಾಲು ಕೆಲವು ಹಸುಗಳಿಗೆ ಏನಾಗುತ್ತೆ, ಒಂದ್ ತಿಂಗಳು ಎರಡ್ ತಿಂಗಳು ಮೂರ್ ತಿಂಗಳಾದ್ರೂ ಅದು ವಾಪಸ್ ಬಂದಿರಲ್ಲ. ಸೊ ಆಗ ಈ ವ್ಯತ್ಯಾಸಗಳ ಅಷ್ಟೇ, ಬೇರೆ ಏನು ಇಲ್ಲ, ಹಾಲು ಕೆಟ್ಟಿರಲ್ಲ, ಏನು ಆಗಿರಲ್ಲ. ಕೆಲವು ಹಸುಗಳು ನಂಗೆ ಕೆಲವು ಹಸುಗೆ ನಾಲ್ಕು ದಿನ ತನಕ ಹಂಗಿರುತ್ತೆ, ಆಮೇಲೆ ಸರಿ ವಾಪಸ್ ಬಂದಿರುತ್ತೆ. ಕೆಲವು ಹಸುಗಳಿಗೆ ಒಂದ್ ತಿಂಗಳು ಎರಡ್ ತಿಂಗಳಾದ್ರೂ ಮುಂದೆ ಬರ್ತಾ ಇದೆ, ಅದಕ್ಕೆ ಆಗಲ್ಲ. ಆಕಳು ಸಾಕೋದು ತುಂಬಾನೇ ಪ್ರಾಫಿಟ್, ಆದರೆ ನಾವೊಂದು ಐದು ವರ್ಷದ ಟೈಮ್ ಲೈನ್ ಅಂತ ಇಟ್ಕೊಂಡ್ರೆ ಒಂದ್ ವರ್ಷ ಎರಡ್ ವರ್ಷ ಮೂರ್ ವರ್ಷ ಎಲ್ಲ ಪ್ರಾಫಿಟ್ ಬರಲ್ಲ. ಆದ್ರೆ ಆಡು ಮತ್ತೆ ಕುರಿ ತಗೊಂಡ್ರೆ ನಿಮಗೆ ಒಂದು ವರ್ಷದಿಂದಾನೇ ಪ್ರಾಫಿಟ್ ಸರ್. ಅಷ್ಟೇ, ಒಂದೊಂದು ಪ್ರಾಂತ್ಯದಲ್ಲಿ ಕುರಿ ಬೇಡಿಕೆ ಇದೆ ಸರ್, ಅದ್ರದ್ದು ಮಾಂಸ ತಿನ್ನಕ್ ಇಷ್ಟಪಡ್ತಾರೆ. ಕೆಲವು ಪ್ರಾಂತ್ಯದಲ್ಲಿ ಆಳು ಮಾಂಸ ಇಷ್ಟಪಡ್ತಾರೆ. ಆ ಮಾರ್ಕೆಟ್ ಹೆಂಗಿದೆ ನೋಡ್ಕೊಂಡು ನೀವು ಡಿಸೈಡ್ ಮಾಡಿ. ಆದ್ರೆ ನಾನು ಆದ್ರೆ ವೈದ್ಯರಾಗಿ ಹೇಳ್ಬೇಕಂದ್ರೆ ಆಡು ತುಂಬಾ ಕಾಯಿಲೆ ಅಂದ್ರೆ ಅಷ್ಟೊಂದು ಬರಲ್ಲ, ಮತ್ತೆ ಕುರಿಯಷ್ಟು ಏನು ಸೂಕ್ಷ್ಮ ಏನಿಲ್ಲ. ಆಡುಗಳು ಜಾಸ್ತಿ ಅವು ಕಾಡಿಗೆ ಹೋಗಿ ಉಚ್ಕೊಂತಾರೆ, ಅವುಗಳನ್ನೇ ನೋಡ್ಕೊಳ್ಳೇಬೇಕು ಅಂತ ಹೇಳಿದ್ದಾರೆ. ಎರಡು ಕಂಪೇರ್ ಮಾಡಿದ್ರೆ ಆಡು ಸ್ಟ್ರಾಂಗ್ ಆಗಿ ಸ್ಟಡಿ ಆಗಿ ಅವ್ನು ಕಾಯಿಲೆಗಳು ಬರ್ತಾ ಇರುತ್ತೆ, ಸ್ವಲ್ಪ ಕುರಿ ಸ್ವಲ್ಪ ಕಷ್ಟ. ಬಟ್ ನನಗೆ ಗೊತ್ತಿರೋ ಪ್ರಕಾರ ನೋಡಿರೋ ಪ್ರಕಾರ ತುಂಬಾ ಜನ ಕುರಿ ಮಾಂಸನ ಇಷ್ಟಪಡೋದು, ಯಾಕಂದ್ರೆ ಆಡು ಮಾಂಸ ಒಂದು ಮೇಲಲ್ಲಿ ನೀವೇನು ಏನಂತೀರಾ ಗೊತ್ತಿಲ್ಲ, ವಾತ ಅಂತ ಅದ್ರದ್ದು ಸ್ಮೆಲ್ ಬರುತ್ತೆ ಒಂಥರ ಅಂತ ಹೇಳ್ತಾರೆ, ಅದು ನಮ್ಗೂ ಗೊತ್ತಾಗಲ್ಲ ಅದನ್ನ ಹೇಳ್ತಾರೆ. ಆಮೇಲೆ ತುಂಬಾ ಗಟ್ಟಿ ಇರುತ್ತೆ, ತುಂಬಾ ಅದು ಇಷ್ಟ ಅಂತ ಹೇಳ್ತಾರೆ. ಅದಕ್ಕೆ ತುಂಬಾ ಜನ ನನಗೆ ಗೊತ್ತಿರೋ ಪ್ರಕಾರ ಆಡು ಮಾಂಸ ಇಷ್ಟ. ಅದನ್ನ ನೋಡ್ಕೊಳ್ಬೇಕಂದ್ರೆ ದಿವಸ, ಬಟ್ ಕುಡಿ ಸಾಕಂದ್ರೆ ಏನು ಕಷ್ಟ ಏನಿಲ್ಲ, ಬಟ್ ಅದನ್ನ ನೋಡಿದ್ರೆ ಆಡು ತುಂಬಾ ಯಾವಾಗ ಪಾಠ ಮಾಡೋ ನಮ್ಮ ಮಕ್ಕಳಿಗೆ ಯಾವತ್ತೂ ಆಗಿ ಮನೇಲಿ ನಿಮ್ಮಮ್ಮ ಗುಣ ಕೊಟ್ರು ಅಂತ ಖುಷಿಯಾಗಿ ತಿನ್ಬೇಡ್ರಿ, ಫಸ್ಟ್ ಕರು ಕುರಿಯಿರಿ ಅಂತ ಕೇಳಿ. ಅದರಲ್ಲಿ ಕರುಗೆ ಬೇಕಾದಂತ ಒಳ್ಳೆ ಏನಂತಾರೆ ಅದ್ರ ಲೈಫ್ ಲಾಂಗ್ ರೋಗ ನಿರೋಧಕ ಬರುವಂತ ಅಂಶ ಅರ್ಧ ಗಂಟೆ ಒಳಗೆ ಕುಡಿಸ್ಬೇಕು. ಆಕ್ಚುಲಿ ಫಸ್ಟ್ ಟೈಮ್ ನೀವು ಕುಡಿಸ್ತೀರಾ ಅಂದ್ರೆ ಅರ್ಧ ಗಂಟೆ ಒಳಗೆ ಕುಡಿಸ್ಬೇಕು, ಸ್ವಲ್ಪ ಪ್ರಮಾಣದಲ್ಲಾದ್ರೂ ಅಟ್ಲೀಸ್ಟ್ ಒಂದು ಅರ್ಧ ಲೀಟ್ರು ಎಷ್ಟೋ ಒಂದಷ್ಟು ಆದ್ರೂ ಕುಡಿಸ್ಬೇಕು. ಯಾಕಂದ್ರೆ ಯಾಕೆ ಅರ್ಧ ಗಂಟೆ ಒಳಗೆ ಅಂತ ಹೇಳಿದ್ರೆ ಆ ಕರುಳಲ್ಲಿ ಇನ್ನು ಅದು ಈಗಿನ ಉಟ್ಟಿರುತ್ತಲ್ಲ, ಏನ್ ಕೊಟ್ಟರು ದೇಹಕ್ಕೆ ತಗೊಳ್ಳೋ ಶಕ್ತಿ ಒಳಗಡೆ. ಅದಕ್ಕೆ ಈ ಗಿಣ್ಣದಲ್ಲಿ ಏನಿರುತ್ತೆ ಅದು ತುಂಬಾ ಮುಖ್ಯವಾಗಿರುತ್ತೆ, ಅದನ್ನ ತಗೊಳ್ಳೋ ಶಕ್ತಿ. ಅದಕ್ಕೆ ಅರ್ಧ ಗಂಟೆ ಒಳಗೆ ತಿಂದು ಕುಡಿಸ್ಬೇಕು. ನಮಗೆ ಬರುತ್ತಾ ಅಂತ ಕ್ವಶನ್ ಬಂದ್ರೆ ಇಲ್ಲ, ಯಾಕೆ ಅಂದ್ರೆ ನೀವು ಅದನ್ನ ತಗೊಂಡು ಹಂಗೆ ಅದು ಕುಡಿಯಲ್ಲ, ಸ್ವೀಟ್ ಮಾಡ್ಕೊಂತೀರಾ ಇನ್ನೇನೇನೋ ಮಾಡ್ಕೋತೀರಾ. ಯಾವಾಗ ನಾವು ಬೇಯಿಸ್ತೀವೋ ಅವಾಗ ಆ ಪ್ರೋಟೀನ್ ಏನಿರುತ್ತೆ ಒಂದು ಆಕಾರ ಇರುತ್ತೆ ಪ್ರೋಟೀನ್, ಆ ಆಕಾರದಲ್ಲಿದ್ರೆ ಮಾತ್ರ ಅದು ನಮ್ ದೇಹಕ್ಕೆ ಹೋಗಿ ಕೆಲಸ ಮಾಡೋದು. ಆಕಾರ ಬಿಟ್ಟೋಗ್ಬಿಟ್ಟು ಅಂತಂದ್ರೆ ಆ ಕೆಲಸ ಅದು ಮಾಡಲ್ಲ. ಪ್ರೋಟೀನ್ ಸಿಗುತ್ತೆ ನಿಮ್ ದೇಹಕ್ಕೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಆ ಆಕಾರದಲ್ಲಿ ಇರಲ್ಲ ಅದು. ಯಾಕಂದ್ರೆ ನೀವು ಟ್ರೀಟ್ ಮಾಡ್ತಿರಲ್ಲ ಆಗ ಆ ಪ್ರೋಟೀನ್ ಎಲ್ಲ ಒಡೆದೋಗ್ಬಿಡುತ್ತೆ. ನೀವು ತಿಂದಾಗ ಏನ್ ತಿಂತೀರಾ, ಪ್ರೋಟೀನ್ ತಿಂತೀರಾ ಜಾಸ್ತಿ, ಬೇರೆ ಏನು ಇರಲ್ಲ. ನಿಮಗೇನ್ ರೋಗ ನಿರೋಧಕ ಬರಲ್ಲ, ಅದೆಲ್ಲ ಸುಳ್ಳು. ಟೇಸ್ಟ್ ಚೆನ್ನಾಗಿರುತ್ತೆ ಯಾಕಂದ್ರೆ ಫ್ಯಾಟು ಚೆನ್ನಾಗಿರುತ್ತೆ, ಅದಕ್ಕೆ ಚೆನ್ನಾಗಿ ನೀವು ತಿಂತೀರಾ. ಬಟ್ ಎಕ್ಸ್ಟ್ರಾ ಇರೋದನ್ನ ಮಾತ್ರ ಮಾಡಿ ದಯವಿಟ್ಟು ಸ್ವಲ್ಪ ಒಂಚೂರು ಇಟ್ಟು ಅದನ್ನ ಒಂದು ದಿನ ಎರಡು ದಿನ ಕುಡಿಸಿ, ಸ್ವಲ್ಪ ಸ್ವಲ್ಪ ಎರಡೆರಡು ಗಂಟೆ ಟೈಮಲ್ಲಿ ಅದು ಕುಡಿಸಿ, ನೀವು ತಿನ್ನೋದ್ ಜೊತೆಗೆ ಅದಕ್ಕೂ ಒಂಚೂರು. ಸರ್ ಏನಾಗುತ್ತೆ ಗೊತ್ತಾ, ಮೊದ್ಲಾದ್ರೆ ಏನಾಗ್ತಿತ್ತು, ನಾವು ನಾಟಿ ದನಗಳನ್ನ ಆಚೆ ಮೇಯಿಸ್ತೀವಿ ಬಿಡ್ತಿದ್ವಿ, ಆಗ ತುಂಬಾ ಕಡೆ ಹೋಗ್ಬಿಟ್ಟು ಏನೇನೋ ಸೊಪ್ಪು ಸೊದೆ ಮೇಯ್ಕೊಂಡ್ ಬರ್ತೀವಿ. ಆ ಸೊಪ್ಪು ಸೊದೆಗಳಲ್ಲಿ ನಮಗೆ ಗೊತ್ತಿಲ್ಲದೆ ಇರುವಂತ ಅಂಶಗಳು ತುಂಬಾ ಇದೆ, ಗೊತ್ತು ಗೊತ್ತಿಲ್ಲದೆ ಇರೋ ಅಂಶಗಳು. ಅದ್ರ ಇನ್ನೂ ಸ್ಟಡಿ ಮಾಡ್ಬೇಕು. ನಿಮಗೆ ಗೊತ್ತು ಆಯುರ್ವೇದದಲ್ಲಿ ಎಷ್ಟೊಂದು ತರದ ಗಿಡ ಮೂಲಿಕೆಗಳಿದೆ ಎಲ್ಲ. ಆದ್ರೆ ನನ್ನ ಪ್ರಶ್ನೆ, ಈಗಿನ ಹಸುಗೆ ನೀವು ಬಿಟ್ಟು ಮೇಯಿಸ್ತೀರಾ, ನೀವು ಕ್ರಾಸ್ ಬ್ರೀಡ್ನೋ ಪಕ್ಕ ಕಟ್ಟಿರ್ತೀರಾ, ಇದನ್ನು ಅಲ್ಲೇ ಕಟ್ಟಿರ್ತೀರಾ, ನೀವೇನಾದ್ರೂ ಬಿಟ್ಟು ಮೇಯಿಸಿ ಅದು ಮೊದಲಿನ ತರ ಕಾಡುಗಳಿದ್ದು ಗಿಡಗಳಿದ್ದು ಅವೆಲ್ಲ ಇತ್ತಂದ್ರೆ ನೀವ್ ಹೇಳ್ತಾರೋ ಕಾನ್ಸೆಪ್ಟ್ ನಾನು ಒಪ್ಕೊಂತೀನಿ ಸರ್. ನಾನ್ ವೈಯಕ್ತಿಕವಾಗಿ ಆ ಮಾತು ಏನಾದ್ರಾಗಿ ಸರ್ ನೀವ್ ಹೇಳ್ತಾ ಇದೀರಲ್ಲ ಆ ಮಾತಿಗೆ ನಾನು ಒಪ್ಕೊಳ್ಳಲ್ಲ, ಯಾಕೆ ಅಂದ್ರೆ ನನ್ನ ವಾದ ಇದು. ಮೊದ್ಲಿತ್ತು ನೀವ್ ಹೇಳ್ತಾರದು ಯಾಕೆ ಆ ಕಾನ್ಸೆಪ್ಟ್ ಬಂತಂದ್ರೆ, ನಿಮ್ ಜೀವಾಮೃತ ಎಲ್ಲ ಏನ್ ಹೇಳಿ ನಮ್ಮ ಒಂದು ನಿಮ್ಮ ಇದು ಅದು ಜೀವಾಮೃತ ಎಲ್ಲ ಹಳೆ ಕಾನ್ಸೆಪ್ಟ್. ಹಳೆ ಕಾನ್ಸೆಪ್ಟ್ ಅಂದ್ರೆ ನಾನು ಹೇಳ್ತಾರದು ನಮ್ಮ ಇಂಡಿಯನ್ ಕಾನ್ಸೆಪ್ಟ್ ಭಾರತದ್ದು. ಜರ್ಸಿ ಕ್ರಾಸ್ ಜೊತೆ ನಮ್ದು ಒಂದ್ ಎರಡ್ ಮೂರು ಮಲ್ಲಂಗ ಇದ್ದಲ್ಲಿ ಬಿಡಿ ಅಲ್ವಾ, ಇಲ್ಲಾಂದ್ರೆ ಯಾವ ನೆಕ್ಸ್ಟ್ ಜನರೇಷನ್ ಏನ್ ತೋರಿಸ್ತೀರಾ, ನಮ್ ಇಂಡಿಯನ್ ಹಸು ಯಾವ್ದು ಅಂತ ತೋರಿಸ್ತೀರಾ. ಈಗ ಆಲ್ರೆಡಿ ಸ್ಯಾಚುರೇಷನ್ ಕ್ರಾಸ್ ಆಗ್ಬಿಟ್ಟಿದೆ, ರೈತರು ಎಲ್ಲಾರ ಮನೇಲಿ ಎಲ್ಲ ಜರ್ಸಿ ಹಸು ಆಚಾಟ ಆಗ್ಬಿಟ್ಟಿದೆ ಅಲ್ವಾ. ಸೊ ಅದಕ್ಕೆ ಸ್ವಲ್ಪ ಸರ್ಕಾರವನ್ನು ಒತ್ತು ಕೊಟ್ಟು ಈ ಕಡೆ ವಾಲಿಸ್ತಾವ್ರೆ, ವಾಲಿ ಬಿಡಿ, ವಾಲದ್ ಒಳ್ಳೇದೆ, ತೊಂದ್ರೆ ಇಲ್ಲ. ಯಾಕಂದ್ರೆ ನಮ್ಮ ಹತ್ರ ಇವಾಗ ಬೇಕಾದಷ್ಟು ಹಾಲಿದೆ, ಏನು ಸಮಸ್ಯೆ ಏನಿಲ್ಲ, ನಮ್ ದೇಶದಲ್ಲಿ ಹಾಲಿನ ಕೊರತೆ ಏನಿಲ್ಲ. ಸೊ ಈಗಲೂ ಈ ಕಡೆ ಒಂದ್ ಸ್ವಲ್ಪ ನೋಡೋಣ, ನಮ್ಮ ಹಸುಗಳನ್ನು ಸ್ವಲ್ಪ ಸಾಕೋಣ, ಪ್ರೊಟೆಕ್ಟ್ ಮಾಡೋಣ, ನೋಡೋಣ ಹೆಂಗಿರ್ತವೆ. ಕಿಲಾರಿ ಹಸು ಅಂದ್ರೆ ಏನು, ಸಾಯಿವಾಲ್ ಅಂದ್ರೆ ಏನು, ಗಿರ್ವಂತ ಏನು ಜನ ಗೊತ್ತಾಗಲಿ ಅಲ್ವಾ ಸರ್. ಕರೆಕ್ಟ್. ಚೋಕ್ಸ ದಿವ್ಯಾ ಸಹಾಯಕ ಪ್ರಾಧ್ಯಾಪಕರು ಪ್ರಾಣಿ ವಿಜ್ಞಾನ 9482144063. ಥ್ಯಾಂಕ್ ಯು ಸೋ ಮಚ್ ಮಾತಾಡಕ್ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಮತ್ತೆ ನಮ್ಮ ಕೇವಿಗೆಗೂ ಶುಭದಾಯ. ಇದುವರೆಗೆ ಪಶು ಸಖಿಯರಿಗೆ ಚಳಿಗಾಲದಲ್ಲಿ ಹೈನೂರು ಹಸುಗಳ ಪಾಲನೆ ಕುರಿತು ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯ ನವಿಲೆ ಶಿವಮೊಗ್ಗದಲ್ಲಿ ಪ್ರಾಣಿಶಾಸ್ತ್ರ ವಿಭಾಗದ ತಜ್ಞೆಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ದಿವ್ಯಾ ಅವರಿಂದ ತಾಂತ್ರಿಕ ಮಾಹಿತಿ ಭಾಗ 2 ಕೇಳಿದಿರಿ. ಹೊರಾಂಗಣ ಧ್ವನಿ ಮುದ್ರಣಕ್ಕೆ ತೆರಳಿ ಪ್ರಸಾರಕ್ಕೆ ಅಳವಡಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್, ನಿರ್ವಹಣೆ ಎಸ್ಆರ್ ಭಟ್. ಇದು ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು. ಈಗ ಕೇಳಿ ಭದ್ರಾವತಿ ತಾಲೂಕು ಅತ್ತಿಗುಂದದ ನೇತ್ರಾವತಿ ಮತ್ತು ಸಂಗಡಿಗರಿಂದ ಅರ್ಶನ ಶಾಸ್ತ್ರ ಪದ. ಶ್ರೀರಾಮ ಜಯ ಜಯ ಸೀತೆಯ ಮನೋಹರ ಕಾರುಣ್ಯ ಸಾಗರ ಎಣ್ಣರಿಷಿಣವಾಚುವೆವು ಕಾರುಣ್ಯ ಸಾಗರ ಎಣ್ಣರಿಷಿಣವಾಚುವೆವು ವೇರಿ ತೀರ್ಥದಲ್ಲಿ ಒಂದಾಗಿ ಕಲಸಿದಳು ಮುಖವ ಕೋಡಿರಿ ಕಾಂತ ಎಣ್ಣರಿಷಿಣವ ಚುವೆವು ಮುಖವ ಕೋಡಿರಿ ಕಾಂತ ಎಣ್ಣರಿಷಿಣವ ಚುವೆವು ಕವ ಕೋಡಿರಿ ಕಾಂತ ಎಣ್ಣರಿಷಿಣವ ಚುವೆವು ಮುಖವ ಕೋಡಿರಿ ಕಾಂತ ಎಣ್ಣರಿಷಿಣವ ಚುವೆವು ತುಂಗಭದ್ರೆ ತೀರ್ಥದಲ್ಲಿ ಒಂದಾಗಿ ಕಲಸಿದಳು ಗಲ್ಲವ ಕೊಡಿರಿ ಕಾಂತ ಎಣ್ಣರಿಷಿಣವ ಚುವೆನು ಗಲ್ಲವ ಕೊಡಿರಿ ಕಾಂತ ಎಣ್ಣರಿಷಿಣವ ಗಲ್ಲವ ಕೊಡಿರಿ ಕಾಂತ ಎಣ್ಣರಿಷಿಣವ ಚುವೆನು ಗಲ್ಲವ ಕೊಡಿರಿ ಕಾಂತ ಎಣ್ಣರಿಷಿಣವ ಶ್ರೀರಾಮ ಜಯ ಜಯ ಸೀತೆಯ ಮನೋಹರ ಕಾರುಣ್ಯ ಸಾಗರ ಎಣ್ಣರಿಷಿಣವ ಚುವೆವು ಕಾರುಣ್ಯ ಸಾಗರ ಎಣ್ಣರಿಷಿಣವ ಚುವೆಳ್ಳೆ ಎಣ್ಣರಿಷಿಣವ ತನ್ನ ಬೆಳ್ಳನಲ್ಲಿ ಅದ ಮಾಡಿ ಮುಖವ ಕೋಡಿರಿ ಕಾಂತ ಎಣ್ಣರಿಷಿಣವ ಚುವೆನು ಮುಖವ ಕೋಡಿರಿ ಕಾಂತ ಎಣ್ಣರಿಷಿಣವ ಮುಖವ ಕೋಡಿರಿ ಕಾಂತ ಎಣ್ಣರಿಷಿಣವ ಚುವೆನು ಮುಖವ ಕೋಡಿ ಕಾಂತ ಎಣ್ಣರಿಷಿಣವ ಚುವೆಟ್ಟಳ್ಳೆ ಎಣ್ಣರಿಷಿಣವ ತನ್ನ ಬಟ್ಟಿನಲ್ಲಿ ಅದ ಮಾಡಿ ಗಲ್ಲವ ಕೊಡಿರಿ ಕಾಂತ ಎಣ್ಣರಿಷಿಣವ ಚುವೆನು ಗಲ್ಲವ ಕೊಡಿರಿ ಕಾಂತ ಎಣ್ಣರಿಷಿಣವ ಚುವೆನು ಗಲ್ಲವ ಕೊಡಿರಿ ಕಾಂತ ಎಣ್ಣರಿಷಿಣವ ಚುವೆನು ರೇ ಕಾಂತ ಎನ್ನರಿಶಿಣವಾ ಹಚ್ಚುರೇರಿ ಪೇರಿ ಎಲ್ಲ ತಿರಗಿ ನಿಮ್ಮ ಪಾದ ಸಣ್ಣದಾಯ್ತು ಸಣ್ಣದಾದ ಪಾದಕ್ಕೆ ಎನ್ನರಿಶಿಣವಾ ಚುವೆನು ಸಣ್ಣದಾದ ಪಾದಕ್ಕೆ ಎನ್ನರಿಶಿಣವಾ ಚುವೆನು ಸಣ್ಣದಾದ ಪಾದಕ್ಕೆ ಎನ್ನರಿಶಿಣವಾ ಚುವೆನು ಸಣ್ಣದಾದ ಪಾದಕ್ಕೆ ಎನ್ನರಿಶಿಣವಾ ದೇಶ ದೇಶ ಎಲ್ಲ ತಿರಗಿ ನಿಮ್ಮ ಪಾದ ಸಣ್ಣದಾಯ್ತು ಸಣ್ಣದಾದ ಪಾದಕ್ಕೆ ಎನ್ನರಿಶಿಣವಾತುವೆನು ಸಣ್ಣದಾದ ಪಾದಕ್ಕೆ ಎನ್ನರಿಶಿಣವಾ ಶ್ರೀಕಾಂತ ಜಯವಂತ ಶ್ರೀಕಾಂತ ಜಯವಂತ ಎನ್ನರಿಶಿಣವಾ ಹಚ್ಚುವೆನು ಆರತಿಯ ಬೆಳಗುವೆನು ಶ್ರೀರಾಮ ಜಯ ಜಯ ಸೀತೆಯ ಮನೋಹರ ಕಾರುಣ್ಯ ಸಾಗರ ಎನ್ನರಿಶಿಣವಾ ಚುವೆನು ಕಾರುಣ್ಯ ಸಾಗರ ಎನ್ನರಿಶಿಣವಾ ಚುವೆನು ಕಂಬರಂಬರವೇ ಚಿನ್ನದ ಚಂಬೆರೆಡೊಂದದವೇ ಚಂಬೆರೆಡೊಂದಾದವೇ ಚಿನ್ನದ ಚಂಬೆರೆಡೊಂದಾದವೇ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವೇ ಪೊರಿಗೆ ಒಳಗೆ ಒಲ್ಪಾಗೆ ಒಲೆ ಓಡಿ ಹತ್ತಿಯ ಚಕ್ಕೆ ದಳ ಒಡ್ಡಿ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವೇ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವೇ ಚಕ್ಕೆ ದಳ ಒಡ್ಕಾದಾಗ ನಿನ್ನಿಸ್ತ್ರೇಯ ಮಗಳ ಜಳಕಕ್ಕೆ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವೇ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವೇ ಊರಿಗೆ ಒಳಗೆ ಬಾವಾಗೆ ಒಲೆ ಓಡಿ ಮಾವಿನ ಚಕ್ಕೆ ದಳ ಒಡ್ಡಿ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವೇ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವೇ ಚಕ್ಕೆ ದಳವಡ್ಕಾದ ಗಣಿರಾಯರ ಮಗನ ಜಳಕಕ್ಕೆ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವೇ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವೇ ಒಳೆಯಿಂದ ತಪ್ಪ ಗಂಧಳು ಗಂಗೆ ನಿಸ್ತ್ರೇಯ ಮಗನ ಜಳಕಕ್ಕೆ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವೇ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವೇ ಹೊಳೆಯಿಂದ ತಪ್ಪನೆ ಬಂದಳು ಗಂಗೆ ನಿಸ್ತ್ರೇಯ ಮಗನ ಜಳಕಕ್ಕೆ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವೇ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವೇ ಶ್ರೇಯ ಮಗನ ಜಳಕ ಮಜ್ಜನ ಮಾಡಿ ಕೊಟ್ಟೋರಿಗೂ ಗಂಗೆ ತೆರುಳಾಳೆ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವೇ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವೇ ಗಂಗೆ ತೆರಳಿ ಹೋಗುವಾಗ ಕೊಟ್ಟೋರಂಬಿಗ ತಡುದಾನೆ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವೇ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವೇ ಗಂಗೆ ತೆರಳಿ ಹೋಗುವಾಗ ಕೊಟ್ಟೋರಂಬಿಗ ತಡುದಾನೆ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವೇ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವೇಗ ತಡದು ಕೇಳನಲ್ಲಿ ಯಾವಲ್ಲೋಗಿದ್ದೆ ಶಿವ ಗಂಗೆ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವೇ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವೇ ಯಾವಲ್ಲೋಗಿರಲಿಲ್ಲ ಎತ್ತ ಹೋಗಿರಲಿಲ್ಲ ರಾಯರ ಮಗನ ಜಳಕಕ್ಕೆ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವೇ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವಲ್ಲೋಗಿರಲಿಲ್ಲ ಎತ್ತ ಹೋಗಿರಲಿಲ್ಲ ರಾಯರ ಮಗನ ಜಳಕಕ್ಕೆ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವೇ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವೇ ಮಗನ ಜಳಕ ಮಜ್ಜನ ಮಾಡಿ ಕೊಟ್ಟೋರಿಗು ಗಂಗೆ ತೆರುಳಾಳೆ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವೇ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವೇ ಮಗನ ಜಳಕ ಮರ್ಜನ ಮಾಡಿ ಕೊಟ್ಟೋರಿಗು ಗಂಗೆ ತೆರುಳಾಳೆ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವೇ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವೇ ಬಾಗೋರು ಹೊಳೆಯಿಂದ ಬೇಗನ ಬಂದಳು ಗಂಗೆ ರಾಯರ ಮಗನ ಜಳಕಕ್ಕೆ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವೇ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವೇ ಹೊಳೆಯಿಂದ ಬೇಗನೆ ಬಂದಳು ಗಂಗೆ ರಾಯರ ಮಗನ ಜಳಕಕ್ಕೆ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವೇ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವೇ ಅಂಬಾರಂಬಾರವೇ ಚಿನ್ನದ ಚಂಬೆರೆಡೊಂದಾದವೇ ಭದ್ರಾವತಿ ತಾಲೂಕು ಅತ್ತಿಗುಂದದ ನೇತ್ರಾವತಿ ಮತ್ತು ಸಂಗಡಿಯಿಂದ ಅರ್ಶನ ಶಾಸ್ತ್ರ ಪದ ಕೇಳಿದ್ರಿ. ಈ ಕೇಳಿ ಪರಿಸರ ಗೀತೆ. ಬನಕಿ ಚಕ್ಕಲಿ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಝರಿಯಾಗಿ ಕುಖ್ಯಾತನಾಗಿದೆ ನಾನು ಬನಕಿ ಚಕ್ಕಲಿ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಝರಿಯಾಗಿ